ರೇಷ್ಮೆಯನ್ನು ಕೊಡುವಂಥ ರೇಷ್ಮೆ ಹುಳು, ಅರಗವನ್ನು ಉತ್ಪಾದಿಸುವ ಅರಗದ ಹುಳು, ಇದೇ ರೀತಿ ನಮಗೆ ಸಿಹಿಯಾದ ಜೇನುತುಪ್ಪವನ್ನು ಕೊಡುವ ಜೇನುನೊಣ. ಈ ಜೇನುನೊಣ ತುಂಬ ಪ್ರಾಮುಖ್ಯತೆ ವಹಿಸುತ್ತೆ, ಏಕೆಂದರೆ ಗ್ರಾಮೀಣ ಜನರ ಮುಖ್ಯ ಕಸುಬು ಕೃಷಿ. ಭಾರತವು ಜೇನು ಕೃಷಿಗೆ ಅಗತ್ಯವಾದ ಹವಾಮಾನ ಮತ್ತು ಸಸ್ಯ ಸಂಪತ್ತನ್ನು ಹೊಂದಿದ್ದು ಜೇನು ಕೃಷಿಯನ್ನು ಉನ್ನತ ಮಟ್ಟದಲ್ಲಿ ಮಾಡಬಹುದಾಗಿದೆ. ಕರ್ನಾಟಕ ರಾಜ್ಯದ ವಿಶಾಲವಾದ ಪಶ್ಚಿಮ ಘಟ್ಟಗಳು ಮತ್ತು ಮೈದಾನ ಪ್ರದೇಶಗಳು ಸಸ್ಯ ಸಂಪತ್ತಿನಿಂದ ಕೂಡಿ ವರ್ಷವಿಡೀ ಉತ್ತಮವಾದ ಪರಾಗ ಮತ್ತು ಮಕರಂದವನ್ನು ಜೇನುನೊಣಗಳಿಗೆ ಒದಗಿಸುತ್ತದೆ. ಅದರಿಂದ ನಾವು ಜೇನು ಕೃಷಿಯನ್ನು ಸುಲಭವಾಗಿ ಸಾಕಾಣಿಕೆ ಮಾಡಬಹುದು. ಮಲೆನಾಡು ಮತ್ತು ಕರಾವಳಿ ಪ್ರದೇಶಗಳು ಸೇರಿದಂತೆ ಎಲ್ಲ ಭಾಗಗಳಲ್ಲೂ ಸಹ ಜೇನು ಕೃಷಿ ಮಾಡುತ್ತಿರುವುದನ್ನು ನಾವು ಕಂಡುಬರ್ತೇವೆ. ಈ ಜೇನು ಕೃಷಿಯನ್ನು ಕಡಿಮೆ ಬಂಡವಾಳದಲ್ಲಿ ಮಕ್ಕಳು, ವೃದ್ಧರು, ಸ್ತ್ರೀಯರು, ಸಮಾಜದ ಪ್ರತಿಯೊಬ್ಬರೂ ಸಹ ಈ ಜೇನು ಸಾಕಾಣಿಕೆಯನ್ನು ಮಾಡಬಹುದಾಗಿದೆ. ನಮಗೆ ಗೊತ್ತಿರೋ ಪ್ರಕಾರ ಜೇನುನೊಣಗಳು ಸಂಗ್ರಹಿಸುವ ಜೇನುತುಪ್ಪ ಪ್ರಕೃತಿಯ ದ್ರವ ಬಂಗಾರ ಎಂದು ಕರೆಯಲ್ಪಟ್ಟಿದೆ. ಇದೊಂದು ಪೌಷ್ಟಿಕ ಆಹಾರವಲ್ಲದೆ ಅನೇಕ ರೋಗ ನಿವಾರಕ ಗುಣಗಳನ್ನು ಪಡೆದಿದೆ. ದಿನನಿತ್ಯ ಒಂದೆರಡು ಜೇನುತುಪ್ಪವನ್ನು ಸೇವಿಸುವುದರಿಂದ ನಮಗೆ ಹಸಿವು ಹೆಚ್ಚಾಗಿ ಜೀರ್ಣಕ್ರಿಯೆ ವ್ಯವಸ್ಥೆಗೊಂಡು ಆರೋಗ್ಯ ಉತ್ತಮವಾಗುತ್ತದೆ. ಜೇನುನೊಣಗಳಿಂದ ದೊರೆಯುವ ಮತ್ತೊಂದು ಬಹುಪಯೋಗಿ ವಸ್ತು ಎಂದರೆ ಜೇನುಮೇಣ. ಇದನ್ನು ಸೌಂದರ್ಯ ವರ್ಧಕಗಳು, ಬಣ್ಣಗಳು, ವಾರ್ನಿಷ್ಗಳು ಮತ್ತು ಪಾಲಿಶ್ ತಯಾರಿಕೆಯಲ್ಲಿ ಸಹ ಬಳಸುತ್ತಾರೆ. ಜೇನುನೊಣಗಳು ಅತ್ಯುನ್ನತ ಸಾಮಾಜಿಕ ಜೀವನ ನಡೆಸುವ ಕೀಟಗಳು. ಇವುಗಳ ಕುಟುಂಬ, ಸಾಮಾಜಿಕ ವ್ಯವಸ್ಥೆ, ವಯಸ್ಸಿಗೆ ತಕ್ಕಂಥ ಕಾರ್ಯಗಳು, ಗೂಡಿನಲ್ಲಿನ ಶುಚಿತ್ವ, ಅವಿಶ್ರಾಂತ ದುಡಿಮೆ, ಕುಟುಂಬದ ರಕ್ಷಣೆಗಾಗಿ ಪ್ರಾಣತ್ಯಾಗ, ಗೂಡು ನಿರ್ವಹಿಸುವಲ್ಲಿನ ನಿಪುಣತೆ, ಮಿಗಿಲಾಗಿ ಅವುಗಳ ನೃತ್ಯಗಳು ಅಮೋಘ. ಇತರೆ ಯಾವುದೇ ಕೃಷಿ ಉದ್ಯಮಿಗಿಂತ ಜೇನು ಕೃಷಿ ಅನೇಕ ರೀತಿಯಲ್ಲಿ ಮಿಗಿಲಾದದ್ದು, ಏಕೆಂದರೆ ಇದಕ್ಕೆ ಹೆಚ್ಚಿನ ಬಂಡವಾಳ ಇರೋದಿಲ್ಲ ಮತ್ತು ವಯಸ್ಸಿನ ನಿರ್ಬಂಧತೆ ಇರೋದಿಲ್ಲ. ನಾವು ಜೇನುನೊಣಗಳ ಸಂರಕ್ಷಣೆ ಮತ್ತು ಸಾಕಣೆ ಬಹಳ ಹಿಂದೆಯೇ ಪ್ರಾರಂಭವಾಯಿತು. ಕಳೆದ ಎರಡು ಶತಮಾನಗಳಿಂದ ವೈಜ್ಞಾನಿಕ ರೀತಿಯ ಜೇನು ಸಾಕಣೆಯ ಪ್ರಪಂಚದಾದ್ಯಂತ ಬಹು ಜನರು ಉದ್ಯೋಗವಾಗಿ ಮತ್ತು ಹವ್ಯಾಸವಾಗಿ ತೊಡಗಿಸಿಕೊಂಡಿದ್ದಾರೆ. ಸಾಮಾನ್ಯವಾಗಿ ಜೇನು ಸಾಕಾಣಿಕೆ ಬರೀ ಜೇನುತುಪ್ಪಕ್ಕಾಗಿಯೇ ಎನ್ನುವ ವಿಚಾರ ವ್ಯಾಪಕವಾಗಿದೆ. ಪರಾಗಸ್ಪರ್ಶದ ಸೇವೆಗೆ ಕೊಡಬೇಕಾದ ಆದ್ಯತೆಯನ್ನು ಕೊಡಲಾಗಿಲ್ಲ. ಪರಿಣಾಮಕಾರಿ ಪರಾಗಸ್ಪರ್ಶಕ್ಕೆ ಜೇನುನೊಣಗಳ ಬಳಕೆಗಿಂತ ಮಿಗಿಲಾದ ಇನ್ನೊಂದು ವಿಧಾನ ಇಲ್ಲವೇ ಇಲ್ಲ ಅಂತ ನಾನು ಹೇಳಲು ಇಚ್ಛಪಡ್ತೀನಿ. ಹೀಗಾಗಿ ಪರಾಗಸ್ಪರ್ಶಕ್ಕಾಗಿ ಸಾಕಿದ ಜೇನು ಕುಟುಂಬಗಳ ವ್ಯವಸ್ಥಿತ ಬಳಕೆಯೇ ನಮಗೆ ಉಳಿದಿರುವ ಏಕೈಕ ಮಾರ್ಗವಾಗಿದೆ. ಜೇನು ಕೃಷಿಯನ್ನು ಪ್ರಾರಂಭಿಸುವ ಪ್ರತಿಯೊಬ್ಬರೂ ಜೇನುನೊಣಗಳ ನಡವಳಿಕೆ, ಆಹಾರ ಮತ್ತು ಅವುಗಳನ್ನು ನಿರ್ವಹಣೆ ಮಾಡುವ ಬಗ್ಗೆ ತಿಳ್ಕೊಂಡಿದ್ರೆ ನಾವು ಜೇನು ಕೃಷಿಯನ್ನು ಯಶಸ್ವಿಯಾಗಿ ಮಾಡಬಹುದಾಗಿದೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಆಗಿರ್ಬೋದು ಅಥವಾ ಭಾರತ ಸರ್ಕಾರ ಆಗಿರ್ಬೋದು ಜೇನು ಕೃಷಿಯನ್ನು ಉತ್ತೇಜನ ಪಡಿಸುವುದಕ್ಕೋಸ್ಕರ ಅನೇಕ ಸಹಾಯಧನವನ್ನು ಸಹ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಇಲಾಖೆಗಳಿಂದ ಲಭ್ಯವಾಗಿದೆ. ಹಾಗಾಗಿ ಈ ಜೇನು ಕೃಷಿಯನ್ನು ಸಾಕಾಣಿಕೆ ಮಾಡುವವರು ಅವರು ಮೊದಲು ಏನು ಮಾಡಬೇಕು ಅಂದರೆ ಯಾವುದಾದರೂ ಒಂದು ತರಬೇತಿ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಾಗುತ್ತದೆ. ತರಬೇತಿ ಪಡೆಯಲು ಇಚ್ಛಿಸುವಂಥ ಜನಸಾಮಾನ್ಯರು ಯಾವುದೇ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಯಾವುದೇ ಕೃಷಿ ಕಾಲೇಜು ಅಥವಾ ತಮಗೆ ಹತ್ತಿರವಾದ ರೈತ ಸಂಪರ್ಕ ಕೇಂದ್ರ ಅಥವಾ ತೋಟಗಾರಿಕೆ ಇಲಾಖೆಯಲ್ಲಿ ನಮಗೆ ಒಂದು ಟ್ರೈನಿಂಗ್ ಈ ಥರ ವ್ಯವಸ್ಥೆ ಬೇಕು ಅಂತ ಕೇಳಿದರೆ ಅವರು ಆರ್ಗನೈಸ್ ಮಾಡ್ತಾರೆ. ಸೊ ಒಂದು ಎರಡು ಮೂರು ನಾಲ್ಕು ದಿನದ ಟ್ರೈನಿಂಗ್ ತೊಗೊಂಡ್ರೆ ಜೇನು ಕೃಷಿಯನ್ನು ಪ್ರತಿಯೊಬ್ಬರೂ ಸಹ ಯಶಸ್ವಿಯಾಗಿ ಮಾಡಬಹುದು ಅಂತ ನಾನು ಹೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನ್ನ ಒಂದು ದೂರವಾಣಿ ಸಂಖ್ಯೆ 9632301030. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ. ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ಮತ್ತಿದೀಗ ಕೇಳೋಣ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಜೈವಿಕ ಗೊಬ್ಬರಗಳ ಬಳಕೆ ಕುರಿತು ಚನ್ನಗಿರಿ ತಾಲೂಕು ಕತ್ತಲಗೆರೆ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಬೇಸಾಯ ತಜ್ಞರಾದ ಎಎಸ್ ಜ್ಞಾನೇಶ್ ಅವರೊಂದಿಗೆ ಸಂದರ್ಶನವನ್ನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚನ್ನಗಿರಿ ತಾಲೂಕು ಕತ್ತಲಗೆರೆ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಬೇಸಾಯ ತಜ್ಞರಾದ ಎಎಸ್ ಜ್ಞಾನೇಶ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ದಿನ ಕೃಷಿಯಲ್ಲಿ ಜೈವಿಕ ಗೊಬ್ಬರಗಳ ಬಳಕೆ ಕುರಿತು ನಮ್ಮ ರೈತರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಸರ್, ಈ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ. ನಮಸ್ತೆ ಎಲ್ಲ ರೈತ ಬಾಂಧವರಿಗೂ. ಸರ್, ಈಗ ಸಾಕಷ್ಟು ರೈತರು ಬೇರೆ ಬೇರೆ ಗೊಬ್ಬರಗಳನ್ನು ಬಳಸ್ತಾರೆ. ಕೆಲವರು ಸಾವಯವ ಗೊಬ್ಬರ ಬಳಸ್ತಾರೆ, ಕೆಲವರು ಎರೆಹುಳು ಗೊಬ್ಬರ ಬಳಸ್ತಾರೆ, ರಾಸಾಯನಿಕ ಗೊಬ್ಬರ ಬಳಸ್ತಾರೆ. ಈ ಜೈವಿಕ ಗೊಬ್ಬರಗಳನ್ನ ಯಾಕೆ ಬಳಕೆ ಮಾಡ್ಬೇಕಂತಾರೆ? ನಾನು ರೈತ ಬಂಧುಗಳಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಟೈಮ್ ಏನಿದೆ, ಈ ಚನ್ನಗಿರಿ ತಾಲೂಕು ಅಥವಾ ದಾವಣಗೆರೆ ಏರಿಯಾದಲ್ಲಿ ಭತ್ತವನ್ನು ನಾಟಿ ಮಾಡುವಂಥ ಸಮಯ. ಈ ಸಮಯದಲ್ಲಿ ಎಲ್ಲರೂ ಏನು ಮಾಡ್ತಾರೆ, ಸಾವಯವ ಗೊಬ್ಬರಗಳನ್ನು ಉಪಯೋಗಿಸ್ತಾರೆ ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಅಂಗಡಿಯಲ್ಲಿ ಖರೀದಿಸಿ ನೀವು ಉಪಯೋಗಿಸ್ತಾರೆ. ಆದರೆ ಯಾವುದೇ ರೈತ ಬಾಂಧವರಿಗೆ ಜೈವಿಕ ಗೊಬ್ಬರಗಳ ಬಗ್ಗೆ ಅಷ್ಟು ಜ್ಞಾನವನ್ನು ಇರುವುದಿಲ್ಲ. ಸೊ ಜೈವಿಕ ಗೊಬ್ಬರಗಳಂದ್ರೇನು, ಜೈವಿಕ ಗೊಬ್ಬರಗಳು ಯಾವುವು, ನಾವು ಜೈವಿಕ ಗೊಬ್ಬರಗಳನ್ನು ಯಾವ ಬೆಳೆಗಳಿಗೆ ಉಪಯೋಗಿಸಬೇಕು, ಯಾವ ಸಮಯದಲ್ಲಿ ಉಪಯೋಗಿಸಬೇಕು ಮತ್ತು ಅದರ ಉಪಯೋಗಗಳೇನು ಮತ್ತು ಅನಾನುಕೂಲಗಳೇನು ಎಲ್ಲದನ್ನು ನಾನು ಇವತ್ತಿನ ದಿವಸದಲ್ಲಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಹಾಗಿದ್ರೆ ಈ ಜೈವಿಕ ಗೊಬ್ಬರ ಅಂದರೆ? ಸುಮಾರು ನಮ್ಮ ದೇಶದಲ್ಲಿ 65% ಜನರು ಕೃಷಿಯನ್ನು ಅವಲಂಬಿಸಿದ್ದಾರೆ. ನಾವು ಏನು ಮಾಡ್ತೀವಿ ಅಂದರೆ, ರೈತ ಬಾಂಧವರು ಸಾವಯವ ಗೊಬ್ಬರಗಳನ್ನು ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಬೆಳೆಗಳಿಗೆ ಉಪಯೋಗಿಸ್ತೇವೆ. ಆದರೆ ಜೈವಿಕ ಗೊಬ್ಬರಗಳಂದರೆ ಏನಂದ್ರಪ್ಪ ಅಂದರೆ, ಸೂಕ್ಷ್ಮಾಣು ಜೀವಿಗಳನ್ನು ಉಪಯೋಗಿಸಿಕೊಂಡು ಅತಿ ಕಡಿಮೆ ವೆಚ್ಚದಲ್ಲಿ ಗೊಬ್ಬರಗಳನ್ನು ತಯಾರಿಕೆ ಮಾಡುವುದಕ್ಕೆ ನಾವು ಜೈವಿಕ ಗೊಬ್ಬರಗಳು ಎಂದು ಕರೆಯುತ್ತೇವೆ. ಜೈವಿಕ ಗೊಬ್ಬರಗಳಂದರೆ ನಾವು ಅಲ್ಲಿ ಸೂಕ್ಷ್ಮಾಣು ಜೀವಿಗಳನ್ನು ಉಪಯೋಗಿಸ್ತೇವೆ, ಅದಕ್ಕೆ ನಾವು ಜೈವಿಕ ಗೊಬ್ಬರಗಳೆಂದು ಕರೆಯುತ್ತೇವೆ. ಮತ್ತು ಜೈವಿಕ ಗೊಬ್ಬರಗಳಲ್ಲಿ ನಾನಾ ರೀತಿಯ ವಿಧಗಳಿದೆ. ಸೊ ಜೈವಿಕ ಗೊಬ್ಬರಗಳನ್ನು ಯಾಕೆ ಉಪಯೋಗಿಸ್ತಾರೆ ಅಂದರೆ, ಜೈವಿಕ ಗೊಬ್ಬರಗಳನ್ನು ಉಪಯೋಗಿಸಿದ ನೀವು ಕಡಿಮೆ ವೆಚ್ಚದಲ್ಲಿ ಗೊಬ್ಬರಗಳನ್ನು ಖರೀದಿಸಬಹುದು ಮತ್ತು ಇಳುವರಿಯನ್ನು ಕೂಡ ಜಾಸ್ತಿ ಬೆಳೆಯಲ್ಲಿ ಕಾಣಬಹುದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಜೈವಿಕ ಗೊಬ್ಬರಗಳು ಯಾವಪ್ಪ ಅಂದರೆ, ರೈಸೋಬೀಮ್ ಅಂತ ಕರಿತೀವಿ, ಇದು ಒಂದು ಜೈವಿಕ ಗೊಬ್ಬರ. ಮತ್ತು ಅಜೋಸ್ಪೈರಲಮ್, ಇದು ಒಂದು ಜೈವಿಕ ಗೊಬ್ಬರ. ಮತ್ತು ಅಜಿಟೋಬ್ಯಾಕ್ಟರ್, ಇದು ಒಂದು ಜೈವಿಕ ಗೊಬ್ಬರ. ಮತ್ತೆ ಇನ್ನೊಂದು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ರಂಜಕವನ್ನು ಕರಗಿಸುವಂತಹ ಜೈವಿಕ ಗೊಬ್ಬರಗಳು ಕೂಡ ನಾವು ತಯಾರಿಸಬಹುದು. ರಂಜಕವನ್ನು ಏನಂದ್ರಪ್ಪ, ನಾವು ತೋಟದ ಯಾವುದಾದ್ರೂ ಭತ್ತದ ಬೆಳೆಗೆ ನಾವು ಫಾಸ್ಫರಸ್ನ ಅಂದರೆ ರಂಜಕವನ್ನು ಹಾಕಿರ್ತೇವೆ. ಆ ರಂಜಕವನ್ನು ಹಾಕಿರೋದು ಸಸ್ಯಗೆ ಸಿಕ್ಕಿರುತ್ತೆ ಅನ್ನೋದು ನಮಗೆ ಗೊತ್ತಿರಲ್ಲ. ಬಟ್ ಆ ರಂಜಕವನ್ನು ಕರಗಿಸಿ ಸಸ್ಯಗಳಿಗೆ ಕರಗಿಸಿ ಒದಗಿಸಿ ಕೊಡುವಂಥ ಗೊಬ್ಬರಗಳು ಕೂಡ ಜೈವಿಕ ಗೊಬ್ಬರಗಳು ಇದಾವೆ. ಸೊ ಅದ್ರ ಬಗ್ಗೆ ನಾನು ಇವತ್ತು ನಿಮಗೆ ಸಂಪೂರ್ಣ ಮಾಹಿತಿನ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ಏನು ಹೇಳಬೇಕಂದ್ರೆ, ರೈಸೋಬಿಯಂ ಜೈವಿಕ ಗೊಬ್ಬರ. ರೈಸೋಬಿಯಂ ಅನ್ನೋದು ಒಂದು ಶಿಲೀಂದ್ರನಾಶಕ. ಸೊ ಇದು ಏನು ಮಾಡುತ್ತೆ ಅಂದರೆ, ಇದು ಒಂದು ಏಕಾಣುಜೀವಿಗೆ ಗುಂಪಿಗೆ ಸೇರಿಯಂಥದ್ದು. ಮತ್ತು ನಮಗೆ ಸಾರಜನಕವು ನಮ್ಮ ವಾತಾವರಣದಲ್ಲಿ 78% ಇದೆ. ಸೊ ಆ ಸಾರಜನಕವು ಅನಿಲ ರೂಪದಲ್ಲಿದೆ. ಸೊ ನಾವು ಬೆಳೆಗಳಿಗೆ ಬೇಕಾಗುವಂಥದ್ದು ಒಂದು ನೀರಿನ ರೂಪದಲ್ಲಿ ಬೇಕು, ಇನ್ನೊಂದು ಘನ ರೂಪದಲ್ಲಿ ಪೋಷಕಾಂಶಗಳು ಒದಗಿಸಿಕೊಡ್ತವೆ. ಸೊ ಅನಿಲ ರೂಪದಲ್ಲಿರುವಂಥ ಸಾರಜನಕವನ್ನು ಕರಗಿಸಿ ಅದು ಸಸ್ಯಗಳಿಗೆ ಪೋಷಕಾಂಶಗಳನ್ನು ಒದಗಿಸಿಕೊಡ್ತದೆ. ಅದಕ್ಕೆ ನಾವು ಸಾರಜನಕ ಸ್ಥಿರೀಕರಣ ಎಂದು ಕರೆಯುತ್ತೇವೆ. ಸಾರಜನಕ ಸ್ಥಿರೀಕರಣ ಅಂದರೆ, ವಾತಾವರಣದಲ್ಲಿರುವ ಸಾರಜನಕವನ್ನು ಜೈವಿಕ ಗೊಬ್ಬರಗಳು ಉಪಯೋಗಿಸಿಕೊಂಡು ಇರಿಸಿಕೊಂಡು ಸಸ್ಯಗಳಿಗೆ ಪೋಷಕಾಂಶಗಳನ್ನು ಒದಗಿಸಿಕೊಡುವುದಕ್ಕೆ ಸಾರಜನಕ ಸ್ಥಿರೀಕರಣ ಎಂದು ಕರೆಯುತ್ತಾರೆ. ನಾವು ಮೊದಲನೇದಾಗಿ ಹೇಳಬೇಕಂದ್ರೆ, ರೈಸೋಬಿಯಂ ಗೊಬ್ಬರ. ಇದು ರೈಸೋಬಿಯಂ ಒಂದು ಶಿಲೀಂದ್ರನಾಶಕ. ಇದು ಏನು ಮಾಡುತ್ತೆ ಅಂದರೆ, ವಾತಾವರಣದಲ್ಲಿರುವಂಥ ಸಾರಜನಕವನ್ನು ಸ್ಥಿರೀಕರಣಗೊಳಿಸಿ ಆ ಸಸ್ಯಗಳ ಮುಖಾಂತರ ನಾಡ್ಯೂಲ್ಸ್ ಅಂತ ಏನು ಗಂಟೆಗಳನ್ನು ಮಾಡಿ ಆ ಸಸ್ಯಗಳಿಗೆ ಸಾರಜನಕವನ್ನು ಒದಗಿಸಿಕೊಡುತ್ತೆ. ಇದಕ್ಕೆ ನಾವು ರೈಸೋಬಿಯಂ ಗೊಬ್ಬರ ಅಂತ ಕರಿತೇವೆ. ಈ ರೈಸೋಬಿಯಂ ಗೊಬ್ಬರನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ, ಎಣ್ಣೆಕಾಳುಗಳ ಬೆಳೆಗಳಲ್ಲಿ ಜಾಸ್ತಿ ನಾವು ಇದನ್ನು ಉಪಯೋಗಿಸ್ತೇವೆ. ಸೊ ಅದಕ್ಕೆ ನಾವು ರೈಸೋಬಿಯಂ ಗೊಬ್ಬರ ಅಂತ ಕರಿತೇವೆ. ಸೊ ಮತ್ತು ಇದನ್ನು ಎಷ್ಟು ನಾವು ಉಪಯೋಗಿಸಬೇಕಂದ್ರೆ, ಏನಿಲ್ಲ ಅಂದರೂ ಇದನ್ನು ಬೀಜೋಪಚಾರ ರೀತಿಯಲ್ಲಿ ಉಪಯೋಗಿಸ್ಬೇಕಾಗುತ್ತೆ. ಅಂದರೆ ಜೈವಿಕ ಗೊಬ್ಬರ ಹೆಂಗೆ ಹಾಕ್ತೀವಿ, ಸಪೋಸ್ ಈಗ ನಾವು ಈಗ ಭತ್ತ ಬೆಳೆಯನ್ನು ತಗೊತೀವಿ, ಭತ್ತ ಬೆಳೆ ತಗೊಂಡ್ರೆ ಗೊಬ್ಬರಗಳನ್ನು ಎರಡು ಹಂತದಲ್ಲಿ ಕೊಡ್ತೀವಿ, ಒಂದು ಮೊದಲೇ ಹಂತದಲ್ಲಿ ಮತ್ತು ಇನ್ನೊಂದು ಕಳೆ ಕಿತ್ತಾದ ನಂತರ ಅಂತಲ್ಲಿ ಕೊಡ್ತೀವಿ. ಬಟ್ ನಾವು ಜೈವಿಕ ಗೊಬ್ಬರಗಳನ್ನು ನಾವು ಬೀಜೋಪಚಾರ ರೀತಿಯಲ್ಲಿ ಉಪಯೋಗಿಸ್ತೇವೆ. ಮತ್ತು ನಾವು ಇಂಗ್ಲೀಷಲ್ಲಿ ಏನಂತೀವಿ, ಸೀ ಟ್ರೀಟ್ಮೆಂಟ್ ಅಂತ ಕರೀತೇವೆ. ಸೊ ನೀವು ಈಗ ಎಕ್ಸಾಂಪಲ್ ಹೇಳಬೇಕಂದ್ರೆ, ಅಜೋಸ್ಪೈರಲಮ್ ಇದೊಂದು ಜೈವಿಕ ಗೊಬ್ಬರ, ಇದೊಂದು ಶಿಲೀಂದ್ರನಾಶಕ ಗುಂಪಿಗೆ ಸೇರಿದಂಥದ್ದು. ಸೊ ಅಜೋಸ್ಪೈರಲಮ್ಮನ್ನು ನಾವು ಭತ್ತದ ನಾಟಿಯಲ್ಲಿ ಮಾಡೋಕ್ಕಿಂತ ಮುಂಚೆ 1 ಲೀಟರ್ ನೀರಿನಲ್ಲಿ 20 ಗ್ರಾಮ್ ಅಥವಾ 50 ಗ್ರಾಮನ್ನು ಕರಗಿಸಿ ಚೆನ್ನಾಗಿ ಏನು ಸಸಿ ಇರುತ್ತಲ್ಲ ಆ ಸಸಿನ ಚೆನ್ನಾಗಿ ಹದ್ದಿ ಅದನ್ನು ನಂತರ ನಾವು ನಾಟಿಯನ್ನು ಮಾಡ್ತೇವೆ ಯಾವುದು ಭತ್ತದ ಬೆಳೆಯಲ್ಲಿ. ಸೊ ಇದು ಅದು ಯಾವುದು ರೈಸೋಬಿಯಂ ಗೊಬ್ಬರ, ಯಾವುದು ಜೈವಿಕ ಗೊಬ್ಬರನ ಯೂಸ್ ಮಾಡ್ತೀವಿ ಅಂದರೆ, ಅಜೋಸ್ಪೈರಲಮ್ ಎನ್ನುವಂತಹ ಒಂದು ಜೈವಿಕ ಗೊಬ್ಬರವನ್ನು ಉಪಯೋಗಿಸಿ ನಾವು ಭತ್ತದ ನಾಟಿಯಲ್ಲಿ ಮಾಡೋಕ್ಕಿಂತ ಮುಂಚೆ ಅದನ್ನು ನಾ ಸಸಿಗಳನ್ನು ಹದ್ದಿ ನಾವು ನಾಟಿಯನ್ನು ಮಾಡ್ತೇವೆ. ಅದಾದ ನಂತರ ಮೇಲೆ ಅಜಿಟೋಬ್ಯಾಕ್ಟರ್ ಅಂತ ಒಂದು ಜೈವಿಕ ಗೊಬ್ಬರ ಬರುತ್ತೆ. ಸೊ ಅಜಿಟೋಬ್ಯಾಕ್ಟರನ್ನು ಯಾವ ಬೆಳೆಯಲ್ಲಿ ಯೂಸ್ ಮಾಡ್ತೇವೆ ಅಂದರೆ, ಜಾಸ್ತಿ ಪ್ರಮಾಣದಲ್ಲಿ ಕಬ್ಬು ಬೆಳೆಗಾರರಲ್ಲಿ ಮತ್ತು ಹತ್ತಿ ಬೆಳೆಗಾರರಲ್ಲಿ ಇರ್ತಾರೆ, ಅಲ್ಲಿ ನೀವು ಅಜಿಟೋಬ್ಯಾಕ್ಟರ್ನ ಒಂದು ಜೈವಿಕ ಗೊಬ್ಬರವನ್ನು ಉಪಯೋಗಿಸಬಹುದು. ಉಪಯೋಗ ಏನಪ್ಪ ಅಂದರೆ, 15-20% ನೀವು ಇಳುವರಿಯನ್ನು ಜಾಸ್ತಿಯನ್ನು ಕಾಣಬಹುದು. ಮತ್ತು ಏನು ನೀವು ಸಾರಜನಕವನ್ನು ಕೊಡ್ತೀರಿ, 50% ಕಮ್ಮಿಯನ್ನು ಅಂದರೆ ಶೇಕಡ 50% ಸಾರಜನಕವನ್ನು ಕಡಿಮೆ ಪ್ರಮಾಣದಲ್ಲಿ ಕೊಟ್ಟರು ಕೂಡ ನಿಮಗೆ ಬೆಳೆಗೆ ಏನು ತೊಂದರೆ ಆಗಲ್ಲ. ಸೊ ಏನಂದರೆ ಶೇಕಡ 50% ಸಾರಜನಕವನ್ನು ಬೆಳೆಗೆ ಜೈವಿಕ ಗೊಬ್ಬರಗಳು ಒದಗಿಸಿಕೊಡ್ತದೆ. ಸೊ ಇದಾದ ಮೇಲೆ ಅಜೋಸ್ಪೈರಲಮ್ ಆಯಿತು, ರೈಸೋಬಿಯಮ್ ಆಯಿತು, ಅಜಟೋಬ್ಯಾಕ್ಟೋರ್ ಆಯಿತು. ನೆಕ್ಸ್ಟ್ ಇನ್ನೊಂದು ಜೈವಿಕ ಗೊಬ್ಬರ ಯಾವುದಪ್ಪ ಅಂದರೆ ರಂಜಕವನ್ನು ಕರಗಿಸುವಂತಹ ಜೈವಿಕ ಗೊಬ್ಬರ. ನಾವು ಯಾಕೆ ರಂಜಕವನ್ನು ಕರಗಿಸುವ ಜೈವಿಕ ಗೊಬ್ಬರ ಅಂತ ಹೇಳ್ತೀವಿ ಅಂದರೆ, ನೀವು ರೈತ ಬಾಂಧವರು ಬೆಳೆಯನ್ನು ಬೆಳಿಬೇಕಾದ್ರೆ ರಂಜಕವನ್ನು ಹಾಕ್ತೀರಿ, ಆ ರಂಜಕ ಸಸ್ಯಗಳಿಗೆ ಒದಗಿಸಿದೆಯೋ ಅಥವಾ ಅಂತ ನಮಗೆ ಗೊತ್ತಾಗಲ್ಲ. ಸೊ ಈ ಗೊಬ್ಬರವನ್ನು ಹಾಕಿದಾಗ ಈ ಏನು ಶಿಲೀಂಧ್ರನಾಶಕ ಅಂತ ಏನು ಕರಿತೀವಿ, ಸೂಡೋಮೋನಸ್ ಆಸ್ಪರ್ಜಿಲಸ್ ನೈಜರ್, ಸೂಡೋಮೋನಸ್ ಟ್ರಯಾಟಾ, ಸೊ ಈ ಶಿಲೀಂಧ್ರನಾಶಕವನ್ನು ಉಪಯೋಗಿಸಿ ತಯಾರಿಸಿದಂತಹ ಜೈವಿಕ ಗೊಬ್ಬರಗಳನ್ನು ನಾವು ಸಸ್ಯಗೆ ಒದಗಿಸಿದಂತಹ ಏನು ಮಣ್ಣಲ್ಲಿ ಶೇಖರ ಇರುತ್ತಲ್ಲ ಸುಮಾರು 60-70% ರಂಜಕ, ಅದು ಬೆಳೆಗಳಿಗೆ ರಂಜಕವನ್ನು ಕರಗಿಸಿ ಬೆಳೆಗಳಿಗೆ ಒದಗಿಸಿ ಕೊಡುವಂಥ ಶಕ್ತಿಯನ್ನು ಹೊಂದಿರುತ್ತೆ. ಅದಕ್ಕೆ ನಾವು ರಂಜಕ ಕರಗಿಸುವಂಥ ಜೈವಿಕ ಗೊಬ್ಬರ ಅಂತಲೂ ಕೂಡ ಕರೀತೇವೆ. ಮತ್ತು ಅದಾದ ಮೇಲೆ ಇನ್ನೊಂದು ಏನೇನಪ್ಪ ಅಂದರೆ ಇದರಿಂದ ಉಪಯೋಗಗಳು ಏನು ಜೈವಿಕ ಗೊಬ್ಬರಗಳಿಂದ? ಜೈವಿಕ ಗೊಬ್ಬರಗಳಿಂದ ಒಂದು ಏನು ಉಪಯೋಗ ಅಂದರೆ, ನೀವು ರಾಸಾಯನಿಕ ಗೊಬ್ಬರಗಳನ್ನು ಎಲ್ಲ ರೈತ ಬಾಂಧವರು ಖರೀದಿಸಲು ಕಷ್ಟ ಆಗ್ಬೋದು, ಬಟ್ ಜೈವಿಕ ಗೊಬ್ಬರಗಳು ನಿಮಗೆ ಅತಿ ಕಡಿಮೆ ಪ್ರಮಾಣದಲ್ಲಿ ಮತ್ತು ದುಡ್ಡು ರೇಟ್ ಅಂತ ಕರಿತೀವಿ, ಆರ್ಥಿಕ ಪರಿಸ್ಥಿತಿ ಯಾರ್ದು ಕಡಿಮೆ ಇರುತ್ತೆ ಅಂಥ ರೈತ ಬಾಂಧವರು ನೀವು ಜೈವಿಕ ಗೊಬ್ಬರಗಳನ್ನು ಉಪಯೋಗಿಸಬಹುದು. ಮತ್ತು ಇನ್ನೊಂದು ಏನು ಹೇಳಪ್ಪ ಅಂದರೆ, ಏನು ಇಳುವರಿ ನೋಡ್ತೀರಾ, ಬೆಳೆ ಬೆಳೆಗಿಂತ ಒಂದು 15-20% ನೀವು ಜಾಸ್ತಿ ಇಳುವರಿಯನ್ನು ಕಾಣಬಹುದು. ಮತ್ತು ಇನ್ನೊಂದು ಏನು ಹೇಳಲು ಇಷ್ಟಪಡ್ತೀನಿ ಅಂದರೆ, ಮುನ್ನೆಚ್ಚರಿಕೆ ಕ್ರಮಗಳನ್ನು ಏನು ತೊಗೊಬೇಕು ಜೈವಿಕ ಗೊಬ್ಬರಗಳನ್ನು ಉಪಯೋಗಿಸಬೇಕಾದ್ರೆ ಅಂದರೆ, ಅಥವಾ ನಾವು ಜೈವಿಕ ಗೊಬ್ಬರಗಳನ್ನು ಹೇಗೆ ಕೊಡಬೇಕು ಅಂದರೆ, ನಾವು ಯಾವುದೇ ಜೈವಿಕ ಗೊಬ್ಬರಗಳನ್ನು ಬೀಜೋಪಚಾರ ಮುಖಾಂತರವಾಗಲೇ ಕೊಡ್ತೇವೆ. ಮತ್ತು ಬೀಜೋಪಚಾರವನ್ನು ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕಪ್ಪ ಅಂದರೆ, ಒಂದು ಅಂಟು ದ್ರಾವಣವನ್ನು ನಾವು ತಯಾರಿಸಬೇಕಾಗುತ್ತೆ. ಸೊ ಅಂಟು ದ್ರಾವಣವನ್ನು ಹೇಗೆ ತಯಾರಿಸ್ತೀವಿ ಅಂದರೆ, 1 ಲೀಟರ್ಗೆ 20 ಗ್ರಾಮ್ ಬೆಲ್ಲವನ್ನು ಮಿಕ್ಸ್ ಮಾಡ್ತೇವೆ. ಅದಾದ ನಂತರ ಅದನ್ನು ಚೆನ್ನಾಗಿ ಕುದಿಸಬೇಕು. ಕುದಿಸಿದಾದ ನಂತರ ಅದನ್ನು ಒಂದು 10-15 ನಿಮಿಷ ಆರಿಸಬೇಕು. ಆರಿಸಿದ ನಂತರ ಏನು ನಾವು ಜೈವಿಕ ಗೊಬ್ಬರ ಯಾವುದು ಯೂಸ್ ಮಾಡ್ತೀವಲ್ಲ, ಅಥವಾ ರೈಸೋಬಿಯಮ್ ಆಗ್ಬೋದು, ಅಜೋಸ್ಪೈರಲಮ್ ಆಗ್ಬೋದು, ಅಜೋಟೋಬ್ಯಾಕ್ಟರ್ ಆಗ್ಬೋದು, ಅದನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಒಂದು ಏನಿಲ್ಲ ಅಂದರೂ 24 ಗಂಟೆ ಒಳಗೆ ಅದನ್ನು ಒಣಗಿಸಬೇಕು. ಅದಾದ ನಂತರ ನೀವು ಬೀಜೋಪಚಾರವನ್ನು ಯಾವ ಬೆಳೆಗೆ ಸೂಕ್ತ, ಉದಾಹರಣೆಗೆ ಹೇಳಬೇಕಂದ್ರೆ ಜೋಳ ಆಗ್ಬೋದು, ಅಥವಾ ಹತ್ತಿ ಆಗ್ಬೋದು, ಅಥವಾ ಅಲಸಂದೆ ಆಗ್ಬೋದು, ಇದಕ್ಕೆ ಚೆನ್ನಾಗಿ ಲೇಪನವನ್ನು ಮಾಡಿ ಅಂಟು ದ್ರಾವಣವನ್ನು ಮಿಕ್ಸ್ ಮಾಡಿ ನೀವು ಬಿತ್ತನೆಯನ್ನು ಮಾಡಬೇಕಾಗ್ತದೆ. ಮತ್ತು ಇನ್ನೊಂದು ಏನಪ್ಪ ಮುನ್ನೆಚ್ಚರಿಕೆ ಕ್ರಮಗಳು ಅಂದರೆ, ನೀವು ಕೀಟನಾಶಕಗಳನ್ನು ಬೀಜೋಪಚಾರ ಮಾಡಬೇಕಾಗಿರುತ್ತೆ, ಜೈವಿಕ ಗೊಬ್ಬರಗಳನ್ನು ಕೂಡ ಬೀಜೋಪಚಾರ ಮಾಡಬೇಕಾಗುತ್ತೆ. ಸೊ ಅಂಥ ಟೈಮಲ್ಲಿ ಯಾವುದನ್ನು ಮೊದಲು ಮಾಡಬೇಕು ಅನ್ಬೇಕಂದ್ರೆ, ನೀವು ಕೀಟನಾಶಕ ಬೀಜೋಪಚಾರ ಮಾಡಿ ನಂತರ ಜೈವಿಕ ಗೊಬ್ಬರಗಳನ್ನು ಉಪಯೋಗಿಸಿ ಬೀಜೋಪಚಾರ ಮಾಡಬೇಕಾಗುತ್ತೆ. ಮಾನ್ಯ ರೈತ ಬಾಂಧವರಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾವುದೇ ಕಾರಣಕ್ಕೆ ಜೈವಿಕ ಗೊಬ್ಬರವನ್ನು ಬೀಜೋಪಚಾರ ಮಾಡಿ ನಂತರ ಕೀಟನಾಶಕ ಬೀಜೋಪಚಾರ ಮಾಡಬೇಡಿ. ಯಾಕೆಂದರೆ ಅಲ್ಲಿರುವಂಥ ಸೂಕ್ಷ್ಮಾಣು ಜೀವಿಗಳವು ಅವು ಸತ್ತು ಹೋಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಯಾವತ್ತಾದರೂ ಬೀಜೋಪಚಾರ ಮಾಡಬೇಕು ಅಂದರೆ ಕೀಟನಾಶಕ ಜೊತೆ, ಫಸ್ಟ್ ಕೀಟನಾಶಕ ಜೊತೆ ಬೀಜೋಪಚಾರ ಮಾಡಿ ನಂತರ ನೀವು ರೈಸೋಬಿಯಂ ಗೊಬ್ಬರ ಜೊತೆ ಬೀಜೋಪಚಾರ ಮಾಡಬೇಕಾಗ್ತದೆ. ಮತ್ತು ಇನ್ನೊಂದೇನಪ್ಪ ಅಂದರೆ, ನೀವು ಜೈವಿಕ ಗೊಬ್ಬರ ಜೊತೆ ಸಾವಯವ ಗೊಬ್ಬರನ್ನು ಬೆರೆಸಿದ್ರು ಕೂಡ ಒಳ್ಳೆ ಬೀಜೋಪಚಾರವನ್ನು ಕೊಟ್ಟಂಗೆ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವ್ಯಾವ ಬೆಳೆಗಳಿಗೆ ಇದನ್ನ ಜೈವಿಕ ಗೊಬ್ಬರನ ಬಳಕೆ ಮಾಡ್ಬೋದು ಸರ್? ನಾನು ಮೊದಲನೇ ಹೇಳಕ್ ಬೇಕಂದ್ರೆ, ರೈಸೋಬಿಯಂನ ದ್ವಿದಳ ಧಾನ್ಯಗಳ ಬೆಳೆಗಳಿಗೆ ಜಾಸ್ತಿ ನಾವು ಉಪಯೋಗಿಸ್ತೇವೆ. ದ್ವಿದಳ ಧಾನ್ಯಗಳು ಯಾವಪ್ಪ ಅಂದ್ರೆ, ತೊಗರಿ ಆಗ್ಬೋದು, ಅಲಸಂದೆ ಆಗ್ಬೋದು, ಕಡಲೆ ಆಗ್ಬೋದು, ಹೆಸರು ಆಗ್ಬೋದು, ಇಂಥ ಬೆಳೆಗಳಿಗೆ ರೈಸೋಬಿಯಂ ಗೊಬ್ಬರವನ್ನು ಜಾಸ್ತಿ ಯೂಸ್ ಮಾಡ್ತೇವೆ. ಮತ್ತೆ ಇನ್ನೊಂದು, ಏಕದಳ ಧಾನ್ಯಗಳಿಗೆ ಯಾವ ಗೊಬ್ಬರ ಜೈವಿಕ ಗೊಬ್ಬರವನ್ನು ಯೂಸ್ ಮಾಡಬಹುದು ಅಂದ್ರೆ, ಅಂದ್ರೆ ಬಳಕೆ ಮಾಡಬಹುದು ಅಂದ್ರೆ, ಅಜೋಸ್ಪೈರಲಮ ಎನ್ನುವಂಥ ಜೈವಿಕ ಗೊಬ್ಬರಗಳನ್ನ ತೋಟಗಾರಿಕೆ ಬೆಳಕೆ ಆಗಿರ್ಬೋದು, ಅಥವಾ ಕ್ಯಾಬೇಜ್ ಆಗ್ಬೋದು, ಮೆಣಸಿನಕಾಯಿ ಆಗ್ಬೋದು, ಇಂಥ ತರಕಾರಿ ಬೆಳೆಗಳನ್ನು ನೀವು ಬಿತ್ತನೆ ಮಾಡೋಕಂಥ ಟೈಮಲ್ಲಿ ಎದ್ದು ಬಿಟ್ಟು ಅದಕ್ಕೆ ನೀವು ನಾಟಿ ಮಾಡಬೇಕಾಗ್ತದೆ. ಏಕದಳ ಬೆಳೆಗಳಲ್ಲೂ ಈ ಸಿರಿಧಾನ್ಯಗಳ ರಾಗಿ, ನವಣೆ ಈ ಥರದಕ್ಕೂ ಉಪಯೋಗಿಸ್ಬೋದು. ಅಜೋಸ್ಪೈರಲಮನ್ನು ನೀವು ಜೈವಿಕ ಗೊಬ್ಬರಗಳನ್ನು ರಾಗಿ, ನವಣೆಗೆ, ಇಂಥ ಏಕದಳ ಧಾನ್ಯಗಳಿಗೂ ಕೂಡ ನೀವು ಬಳಸ್ಬೋದು. ಮತ್ತೆ ಇದರಿಂದ ಯಾವ ರೀತಿ ನಾವು ಇಳುವರಿ ನಿರೀಕ್ಷೆ ಮಾಡಬಹುದು ಅಂತ? ಇಳುವರಿ ಯಾವ ರೀತಿ ನಿರೀಕ್ಷೆ ಮಾಡಬಹುದು ಅಂದ್ರೆ, ನಿಮಗೆ ಏನು ಸಾರಜನಕ ನೀವು ರಾಸಾಯನಿಕ ಗೊಬ್ಬರ ಮುಖಾಂತರ ಕೊಡ್ತೀರಿ, ಅದನ್ನ ಶೇಕಡ 50% ಕಡಿಮೆಯನ್ನ ಕೊಟ್ಟರೂ ಕೂಡ ಇದು ಜೈವಿಕ ಗೊಬ್ಬರ ವಾತಾವರಣದಲ್ಲಿ ಇರುವಂತಹ 50% ಸಾರಜನಕವನ್ನು ಬೆಳೆಗಳಿಗೆ ಅದ್ರ ಮುಖಾಂತರ ಒದಗಿಸಿಕೊಡ್ತದೆ. ನೀವು ಶೇಕಡ 50% ಸಾರಜನಕವನ್ನು ಕಡಿಮೆ ಅಂದರೆ ಕಡಿಮೆ ಪ್ರಮಾಣದಲ್ಲಿ ಕೊಟ್ಟರೂ ಕೂಡ ಯಾವುದೇ ರೀತಿಯಾದ ಬೆಳೆಗೆ ತೊಂದರೆ ಆಗುವುದಿಲ್ಲ. ನೀವು ಇಲ್ಲಿ ಏನು 50 ನೀವು ಸಾರಜನಕವನ್ನು ಸಪ್ಲೈ ಮಾಡ್ತೀರಿ, ಅದಕ್ಕೆ ಕಡಿಮೆ ಅಂದರೆ ಕಡಿಮೆ ಪ್ರಮಾಣದಲ್ಲಿ ಗೊಬ್ಬರವನ್ನು ಒದಗಿಸಿಕೊಟ್ಟರೆ ನಡೀತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ರೈತರಿಗೆ ರಾಸಾಯನಿಕ ಗೊಬ್ಬರ ಆದರೆ ಅಂಗಡಿಯಲ್ಲಿ ಸಿಗುತ್ತೆ, ಸಾವಯವ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರ ಆದರೆ ಊರಲ್ಲೇ ಇರುತ್ತೆ, ಈ ಜೈವಿಕ ಗೊಬ್ಬರಗಳನ್ನ ಅಂದ್ರೆ ಎಲ್ಲಿ ತಗೋಬೇಕು ಸರ್? ಈಗ ಜೈವಿಕ ಗೊಬ್ಬರವನ್ನು ತಯಾರಿಸುವಂತ ಕೆಲವೊಂದು ಕಂಪನಿಗಳಿದೆ. ಕ್ರಿಯಾಜನ್ ಅಂತ ಒಂದು ಕಂಪನಿ ಇದೆ, ಅಥವಾ ನಮ್ಮದರಲ್ಲಿ ಕೆಲವೊಂದು ಜೈವಿಕ ಗೊಬ್ಬರಗಳು ಶಿವಮೊಗ್ಗ ವಿಶ್ವವಿದ್ಯಾಲಯದಲ್ಲಿ ಟ್ರೈಕೋಡರ್ಮ ವಿರಡೆ ಆಗ್ಬೋದು, ಟ್ರೈಕೋಡರ್ಮ ಆರಿಜನ್ ಆಗ್ಬೋದು, ಇವು ಕೂಡ ಜೈವಿಕ ಗೊಬ್ಬರಗಳಾಗಿರ್ತವೆ. ಇಲ್ಲ ನಿಮಗೆ ಹಂಗೂ ಸಿಗಲಿಲ್ಲ ಅಂದರೆ ಈವನ್ ಗೊಬ್ಬರದ ಅಂಗಡಿಗಳು ಕೂಡ ಹೋಗಿ ನೀವು ಖರೀದಿಸಬಹುದು ಜೈವಿಕ ಗೊಬ್ಬರಗಳನ್ನು. ಜೈವಿಕ ಗೊಬ್ಬರಗಳನ್ನು ಕೊಡಿ ಅಂದರೆ ಅವರು ಆಟೋಮೆಟಿಕ್ಲಿ ಕೊಡ್ತಾರೆ ಅವರು. ಹಾಂ, ಇಲ್ಲ ಅಂದರೆ ಕ್ರಿಯಾಜನ್ ಅಂತ ಒಂದು ಕಂಪನಿ ಇದೆ, ಸೊ ಆ ಕಂಪನಿ ಮುಖಾಂತರ ನೀವು ಜೈವಿಕ ಗೊಬ್ಬರಗಳನ್ನು ಪಡೆಯಬಹುದು. ನಮ್ಮ ರೈತರು ಈ ಮಣ್ಣಿನ ಪರೀಕ್ಷೆ ಮಾಡಿಸಿದ್ರೆ ಯಾವ್ಯಾವ ಪೋಷಕಾಂಶಗಳು ಕೊರತೆ ಇದೆ ಅಂತ ಏನಾದರೂ ಗೊತ್ತಾಗುತ್ತಾ? ರೈತರಿಗೆ ಅನುಕೂಲ ಆಗ್ಬೋದಾ ಯಾವುದೇ ಗೊಬ್ಬರನ ಬಳಕೆ ಮಾಡಲಿಕ್ಕೆ? ನಾನು ಇನ್ನೊಂದು ರೈತರ ಬಾಂಧವರಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ರಸಸಾರವನ್ನು ಮಣ್ಣಿನಲ್ಲಿ ಪರೀಕ್ಷೆ ಮಾಡಿದ ನಂತರ ನಿಮ್ಮ ರಸಸಾರ ಏನಾದರೂ ಮಣ್ಣಿನಲ್ಲಿರುವಂಥ ರಸಸಾರ 6.5 ಕೆಳಗಡೆ ಅಂದರೆ ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಇದ್ದರೆ ಮಣ್ಣಿನ ರಸಸಾರ, ನೀವು ಶಿಲೀಂಧ್ರನಾಶಕ ಇರುವಂಥ ಜೈವಿಕ ಗೊಬ್ಬರಗಳನ್ನು ಉಪಯೋಗಿಸಬೇಕಾಗ್ತದೆ. ಮಣ್ಣಿನಲ್ಲಿರುವಂಥ ರಸಸಾರ ಏನಾದರೂ 6.5 to 8.5 ಒಳಗಿದ್ದರೆ ನೀವು ಬ್ಯಾಕ್ಟೀರಿಯಾ ಇರುವಂಥ ಜೈವಿಕ ಗೊಬ್ಬರಗಳನ್ನು ಉಪಯೋಗಿಸಬೇಕಾಗ್ತದೆ, ಮೀನ್ಸ್ ಅಜಿಟೋಬ್ಯಾಕ್ಟರ್. ಈ ಜೈವಿಕ ಗೊಬ್ಬರಗಳನ್ನು ಸೂಕ್ತ ಪ್ರಮಾಣದಲ್ಲಿ ಉಪಯೋಗಿಸೋದು ಒಳ್ಳೆಯದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಬೇರೆ ಬೇರೆ ವಿಧಾನಗಳು ಇದಾವ ಸರ್? ಇದ್ರೆ ಅಜಿಟೋಬ್ಯಾಕ್ಟರ್ ಬ್ಯಾಕ್ಟೀರಿಯಾಕ್ಕೆ ಸಂಬಂಧಪಟ್ಟವು ಈ ಥರ ಎಲ್ಲ ಇದಾವ? ಅಂದರೆ ಮೆಜಾರಿಟಿಯಾಗಿ ಅಜಿಟೋಬ್ಯಾಕ್ಟರು, ಅಜೋಸ್ಪೈರಲಮ್, ರೈಸೋಬಿಯಮ್ ಇಷ್ಟೇ ವಿಂಗಡಣೆ ಮಾಡಿರೋ ಜೈವಿಕ ಗೊಬ್ಬರದಲ್ಲಿ. ಅದು ಬಿಟ್ಟರೆ ಬೇರೆ ಯಾವುದು ರೀತಿಯಾದ ಜೈವಿಕ ಗೊಬ್ಬರಗಳು ಇಲ್ಲ ಸರ್. ಟ್ರೇಡ್ ನೇಮ್ ಬೇರೆ ಕೊಟ್ಟಿರ್ತಾರೆ, ಬಟ್ ಮೈನ್ ಸೋರ್ಸ್ ಆಫ್ ಆರ್ಗಾನಿಸಮ್ಸ್ ರೈಸೋಬಿಯಮ್, ಅಜೋಸ್ಪೈರಲಮ್ ಅಂಡ್ ಅಜಿಟೋಬ್ಯಾಕ್ಟರ್ಸ್. ಈ ಜೈವಿಕ ಗೊಬ್ಬರಗಳನ್ನ ಅಲ್ಪಾವಧಿ ಬೆಳೆಗಳು, ದೀರ್ಘಾವಧಿ ಬೆಳೆಗಳು, ತೋಟಗಾರಿಕೆ ಬೆಳೆಗಳು ಎಲ್ಲಕ್ಕೂ ಬಳಸಬಹುದಾ? ಜೈವಿಕ ಗೊಬ್ಬರಗಳನ್ನ ಎಲ್ಲಾ ಬೆಳೆಗಳು ಕೂಡ ಬಳಸಬಹುದು. ತೋಟಗಾರಿಕೆ ಬೆಳೆಗಳಿಂದ ಹಿಡಿದು ತರಕಾರಿ ಬೆಳೆಗಳು ಕೂಡ ಎಲ್ಲಾ ಬೆಳೆಗಳು ಕೂಡ ಹಾಕಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದ್ರ ಬಗ್ಗೆ ಅರಿವು ಮೂಡಿಸಂತ ಕಾರ್ಯಕ್ರಮಗಳು ನಿಮ್ಮ ತೋಟಗಾರಿಕೆ ಸಂಶೋಧನೆ ಕೇಂದ್ರದಿಂದ ಏನಾದರೂ ರೈತರಿಗೆ ಮಾಹಿತಿ ತಿಳಿಸ್ಕೊಡ್ತಾ ಇರ್ತೀರಾ? ಅಂದ್ರೆ ನಾವು ಯಾವುದಾದ್ರೂ ಬೆಳೆ ಸಂಕೀರ್ಣ ಕಾರ್ಯಕ್ರಮಕ್ಕೆ ಹೋದಾಗ ಬೀಜೋಪಚಾರ ಅಂತ ನಾವು ಏನು ವಿಚಾರ ಸಂಕೀರ್ಣ ಮಾಡಿದಾಗ ಬೀಜೋಪಚಾರವನ್ನು ರಾಸಾಯನಿಕ ಗೊಬ್ಬರಗಳ ಜೊತೆ ಮಾಡಲಿಕ್ಕೆ ಆಗೋದಿಲ್ಲ. ಜೈವಿಕ ಗೊಬ್ಬರದಲ್ಲಿ ಬೀಜೋಪಚಾರ ಮಾಡಿದರೆ ಬೆಳೆ ಉತ್ತಮವಾಗಿ ಇಳುವರಿ ಬರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಜೈವಿಕ ಗೊಬ್ಬರದಿಂದ ಇಷ್ಟೊಂದೆಲ್ಲ ಉಪಯೋಗ ಇರಬೇಕಾದ್ರೆ ನಮ್ಮ ರೈತ ಬಾಂಧವರು ಹೆಚ್ಚು ಈ ರಾಸಾಯನಿಕ ಗೊಬ್ಬರಗಳಿಗೆ ಮೊರೆ ಹೋಗ್ತಾರೆ, ಬೇರೆ ಬೇರೆ ಗೊಬ್ಬರಗಳಿಗೆ ಮೊರೆ ಹೋಗ್ತಾರೆ, ಯಾಕೆ ಈ ಥರ ಅನಿಸುತ್ತೆ? ಸೊ ರೈತ ಬಾಂಧವರಲ್ಲಿ ಏನಾಗಿದೆ ಅಂದರೆ, ಈಗ ಪಕ್ಕದ ಮನೆಯವನು ಯೂರಿಯಾ ಮತ್ತು DAP ಮತ್ತು ಪೊಟ್ಯಾಶ್ ಹಾಕಿದ್ದೀನಿ ಅಂತ ಹೇಳ್ತಾನೆ ಹೊರತು, ಯಾರು ಕೂಡ ಜೈವಿಕ ಗೊಬ್ಬರವನ್ನು ನಾನು ಹಾಕಿದ್ದೀನಪ್ಪ, ಇಲ್ಲಿಂದ ನನಗೆ ಇಳುವರಿ ಬಂದಿದೆ ಅಂತ ಯಾವುದೇ ರೈತ ಬಾಂಧವರು ಚರ್ಚೆಯನ್ನು ಮಾಡೋದಿಲ್ಲ. ಮತ್ತು ರೈತರಲ್ಲಿ ನಾವು ಜೈವಿಕ ಗೊಬ್ಬರಗಳ ಬಗ್ಗೆ ವಿಚಾರ ಸಂಕೀರ್ಣಗಳು ಮಾಡಬೇಕಾಗ್ತದೆ, ಅವರಲ್ಲಿ ಆ ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮಗಳು ಕೂಡ ಮಾಡಬೇಕಾಗ್ತದೆ. ಸೊ ಅವರಿಗೆ ಅರಿವು ಮೂಡಿಸಿದಂಥ ನಾವು ರಿಸಲ್ಟ್ ಏನಂದರೆ, ಒಂದು ಬೆಳೆಯಲ್ಲಿ ಇಳುವರಿ ಜಾಸ್ತಿಯನ್ನು ಕಂಡದ್ದನ್ನು ನಾವು ತೋರಿಸಿದ್ದಾದರಲ್ಲಿ ಅವರು ಜೈವಿಕ ಗೊಬ್ಬರಗಳನ್ನು ಉಪಯೋಗಿಸ್ತಾರೆ. ಸೊ ಈಗ ಎಲ್ಲರ ತಲೆಯಲ್ಲಿ ಏನಿದೆ, ಯೂರಿಯಾ ಸಾಕಪ್ಪ, MOP ಸಾಕಪ್ಪ, DAP ಸಾಕಪ್ಪ, ಹಾಕಿದ್ರೆ ಸಾಕು ಚೆನ್ನಾಗಿ ಇಳುವರಿ ಬರುತ್ತೆ ಅನ್ನೋದು ಎಲ್ಲ ತಲೆಯಲ್ಲಿ ಇದೆ. ಬಟ್ ಈ ರಾಸಾಯನಿಕ ಗೊಬ್ಬರಗಳನ್ನು ನೀವು ಖರೀದಿಸುವಂತಹ ವೆಚ್ಚ, ದುಡ್ಡು ವೆಚ್ಚ ಜಾಸ್ತಿ ಆಗ್ಬೋದು, ಅದೇ ನೀವು ಜೈವಿಕ ಗೊಬ್ಬರಗಳನ್ನು ಖರೀದಿಸಿದಲ್ಲಿ ದುಡ್ಡು ವೆಚ್ಚ ಕಮ್ಮಿ ಆಗ್ತದೆ. ಆರ್ಥಿಕ ಪರಿಸ್ಥಿತಿ ಯಾರದು ರೈತ ಬಾಂಧವರದ್ದು ಕಡಿಮೆ ಇರುತ್ತೆ, ಅಂಥವರು ಜೈವಿಕ ಗೊಬ್ಬರಗಳನ್ನು ನೀವು ಉಪಯೋಗಿಸಬಹುದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೈವಿಕ ಗೊಬ್ಬರಗಳನ್ನು ಸರಿಯಾದ ಪ್ರಮಾಣದಲ್ಲಿ ಅಂದರೆ ಬೀಜೋಪಚಾರ, ಮತ್ತು ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಜೈವಿಕ ಗೊಬ್ಬರವನ್ನು ಉಪಯೋಗಿಸುವಂಥ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾನು ಏನು ಹೇಳಿದೆ, ಬೀಜೋಪಚಾರ ಮುಖಾಂತರ ಅಂತ ಕೊಡುವಂಥದ್ದು, ಅಥವಾ ಇನ್ನೊಂದು ಬೀಜೋಪಚಾರ ಮಾಡಬೇಕು, ಕೀಟನಾಶಕ ಬೀಜೋಪಚಾರ ಮಾಡಿ ನಂತರ ಶಿಲೀಂಧ್ರನಾಶಕ ಬೀಜೋಪಚಾರ ಮಾಡುವಂಥ ಇಂಥ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಿದ್ದೆ ಆದಲ್ಲಿ ಇಳುವರಿಯನ್ನು ಕೂಡ ನಾವು 15% to 20% ನಾವು ಇಳುವರಿಯನ್ನು ನೋಡ್ಬೋದು. ರೈತರು ಯಾಕೆ ಇದಕ್ಕೆ ಪ್ರಾಮುಖ್ಯತೆ ಕೊಡಬೇಕಂತಾರೆ? ರೈತರು ಯಾಕೆ ಇದಕ್ಕೆ ಪ್ರಾಮುಖ್ಯತೆ ಕೊಡಬೇಕಂದ್ರೆ, ನಮ್ಮ ವಾತಾವರಣದಲ್ಲೇ 78% ಸಾರಜನಕ ಇದೆ. ಸೊ ಮನೆಯಲ್ಲೇ ಗೊಬ್ಬರ ಇರಬೇಕಾದ್ರೆ ನಾವು ಗೊಬ್ಬರದ ಅಂಗಡಿಗೆ ಹೋಗಿ ಗೊಬ್ಬರವನ್ನು ಖರೀದಿಸುವುದರಲ್ಲಿ ಏನು ಅರ್ಥ ಇರಲ್ಲ. ಸೊ ವಾತಾವರಣದಲ್ಲಿ ಇರುವಂಥ ಗೊಬ್ಬರವನ್ನು 78% ಸಾರಜನಕವನ್ನು ನಾವು ರೈಸೋಬಿಯಮ್ ಎಂದು ಒಂದು ಜೈವಿಕ ಗೊಬ್ಬರನ ಉಪಯೋಗಿಸಿ ಅದು ಆ ಸೂಕ್ಷ್ಮಾಣು ಜೀವಿ ತನ್ನ ಕಿಣ್ವ ಅಂತ ಕರಿತೀವಿ, ಎನ್ಝೈಮ್ಸ್ ಅಂತ ಕರಿತೀವಿ ನಾವು ಇಂಗ್ಲೀಷಲ್ಲಿ, ಆ ಕಿಣ್ವಗಳನ್ನು ಉಪಯೋಗಿಸಿ ಆ ಸಾರಜನಕವನ್ನು ಸ್ಥಿರೀಕರಿಸಿ ಸಸ್ಯಗಳಿಗೆ ಸಾರಜನಕವನ್ನು ಒದಗಿಸಿ ಕೊಡುವಂಥ ಒಂದು ಶಕ್ತಿಯನ್ನು ಹೊಂದಿದೆ ಆ ರೈಸೋಬಿಯಂ ಶಿಲೀಂಧ್ರಕ. ಸೊ ಹಂಗಾಗಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ರೈತ ಬಾಂಧವರಲ್ಲಿ ಅಂದರೆ, ಮನೆಯಲ್ಲಿರುವಂಥ ಗೊಬ್ಬರವನ್ನು ಬಿಟ್ಟು ಅಂಗಡಿಯಲ್ಲಿ ಹೋಗಿ ಗೊಬ್ಬರವನ್ನು ಖರೀದಿಸಿ ಉಪಯೋಗಿಸೋದು ಸೂಕ್ತವಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹೌದು ಸರ್, ನೀವು ಹೇಳ್ದಂಗೆ ನಾವು ಹೆಚ್ಚು ಹೆಚ್ಚು ರಾಸಾಯನಿಕ ಗೊಬ್ಬರ ರಾಸಾಯನಿಕ ಕ್ರಿಮಿನಾಶಕಗಳನ್ನು ಬಳಸ್ತಾ ಹೋದಂಗೆಲ್ಲ ಸಾಕಷ್ಟು ನಿಮ್ಮಂಥ ಕೃಷಿ ವಿಜ್ಞಾನಿಗಳು ಹೇಳ್ತಿರ್ತಾರೆ ಮುಂದೊಂದು ದಿವಸ ನಮ್ಮ ಭೂಮಿ ಬರಡಾಗ ಸಾಧ್ಯತೆ ಹೆಚ್ಚಿರುತ್ತೆ. ಹಂಗಾಗ್ಬಿಟ್ಟು ಹೆಚ್ಚು ಹೆಚ್ಚು ಸಾವಯವ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಎರೆಹುಳು ಗೊಬ್ಬರ, ಹಸಿರೆಲೆ ಗೊಬ್ಬರ ಈ ಥರ ಜೈವಿಕ ಗೊಬ್ಬರಗಳಿಗೆ ಹೆಚ್ಚು ರೈತರು ಆಸಕ್ತಿ ಕೊಟ್ಟರೆ ನಮ್ಮ ಭೂಮಿನ ಜೀವಂತವಾಗಿ ಇಟ್ಕೋಬೋದು ಮತ್ತು ನಮ್ಮ ಆರೋಗ್ಯನೂ ಕಾಪಾಡ್ಕೋಬೋದು ಅಂತ ಹೇಳ್ತಿರ್ತಾರೆ. ಮತ್ತು ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಜೈವಿಕ ಗೊಬ್ಬರವನ್ನು ಉಪಯೋಗಿಸಿದಲ್ಲಿ ಮಣ್ಣಿನ ಫಲವತ್ತತೆ ಮತ್ತು ಮಣ್ಣಿನ ಭೌತಿಕ ರಚನೆ ಕೂಡ ಸಮೃದ್ಧಿಯಾಗುತ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನೀವು ಯಾವ ಜೈವಿಕ ಗೊಬ್ಬರವನ್ನು ಉಪಯೋಗಿಸ್ತೀರ ಅಂಥ ಜಾಗದಲ್ಲಿ ಮಣ್ಣಿನ ಫಲವತ್ತತೆಯೂ ಕೂಡ ಜಾಸ್ತಿ ಆಗುತ್ತೆ ಮತ್ತು ಮಣ್ಣಿನ ಭೌತಿಕ ರಚನೆಯೂ ಕೂಡ ಚೆನ್ನಾಗಿ ಇರ್ತದೆ. ಅಂದರೆ ತೋಟದಲ್ಲಿ ಚೆನ್ನಾಗಿ ಇಳುವರಿ ಜಾಸ್ತಿ ಆಗ್ಬೋದು ಅಥವಾ ಒಂದು ಮಣ್ಣಿನ ಭೌತಿಕ ರಚನೆಯನ್ನು ಕೂಡ ಚೆನ್ನಾಗಿ ಆಗ್ಬೋದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅಂದರೆ ಇದೇ ರೀತಿ ನಮ್ಮ ರೈತರು ಹೆಚ್ಚು ಹೆಚ್ಚು ರಾಸಾಯನಿಕ ಗೊಬ್ಬರ ಬಳಸ್ತಾ ಹೋದರೆ ಭೂಮಿಯ ಒಂದು ಮಣ್ಣಿನ ಮೇಲೆ ಸಾಕಷ್ಟು ದುಷ್ಪರಿಣಾಮಗಳಾಗ ಸಾಧ್ಯತೆ ಇದೆ ಅಂತ. ನಾವು ರಾಸಾಯನಿಕ ಗೊಬ್ಬರಗಳನ್ನು ಜಾಸ್ತಿ ಬಳಸಿದ ಅಂಥ ಪ್ರಮಾಣದಲ್ಲಿ ಏನು ಲಾಸಸ್ ಅಂತ ಏನು ಕರಿತೀವಿ, ಆವಿ ಆಗ್ಬೋದು, ವಾಲಟಲೈಸೇಷನ್ ಅಂತ ನಾವು ಕರಿತೀವಿ ಇಂಗ್ಲೀಷಲ್ಲಿ, ಡಿನೈಟ್ರಿಫಿಕೇಷನ್ ಅಂತ ಕರಿತೀವಿ, ಸೊ ಮತ್ತು ಅಮೋನಿಫಿಕೇಷನ್ ಅಂತ ಕರಿತೀವಿ, ನೈಟ್ರೋಜನ್ ಫರ್ಟಿಲೈಸರ್ ಆಗ ಇಂತಹ ಲಾಸಸ್ ಅಂದರೆ ಹಾಕಿದಂತಹ ಗೊಬ್ಬರ ನಷ್ಟ ಆಗುವಂಥ ಪ್ರಮಾಣವನ್ನು ನಾವು ಕಡಿಮೆ ಮಾಡಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೈವಿಕ ಗೊಬ್ಬರಗಳನ್ನು ಉಪಯೋಗಿಸಿದಂಥದ್ರಲ್ಲಿ ಇಂತಹ ಯಾವುದೇ ನಷ್ಟಗಳು ಅಂದರೆ ಪೋಷಕಾಂಶಗಳ ನಷ್ಟ ಬೆಳೆಯಲ್ಲಿ ಕಂಡು ಬರಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ನನ್ನ ರೈತ ಬಾಂಧವರೇ. ಅಲ್ಲದಲ್ಲೇ ನಾವು ರಾಸಾಯನಿಕ ಗೊಬ್ಬರದಲ್ಲಿ ಬೆಳೆದಂಥ ಆಹಾರಗಳನ್ನ ನಾವು ಉಪಯೋಗಿಸಿದಾಗ ಸಾಕಷ್ಟು ನಮ್ಮ ಆರೋಗ್ಯದಲ್ಲೂ ಸಾಕಷ್ಟು ಏರ್ಪೇರುಗಳಾಗುವ ಸಾಧ್ಯತೆ ಇದೆ ಅಂತ. ರಾಸಾಯನಿಕ ಗೊಬ್ಬರಗಳನ್ನು ಎಷ್ಟು ನನಗೇನಂತ ಈಗ ಡೋಸೇಜ್ ಅಂತ ಕರಿತೀವಿ, ಈಗ ನೀವು ಕೋವಿಡ್ ಟೈಮಲ್ಲಿ ಎಷ್ಟು ಒನ್ ಡೋಸ್ ಟೂ ಡೋಸ್ ಅಂತ ಒಂದು ಲಿಮಿಟ್ ಅಂತ ಇರುತ್ತೆ, ಅದು ಬಿಟ್ಟು ನೀವು 10 ಡೋಸ್ ತಾಣಲಿಕ್ಕೆ ಆಗಲ್ಲ. ರಾಸಾಯನಿಕ ಗೊಬ್ಬರಗಳನ್ನಷ್ಟೇ, ಈಗ ಎಕ್ಸಾಂಪಲ್ಲು ದ್ವಿದಳ ಧಾನ್ಯಗಳಿಗೆ 25 kg 50 kg 25 kg ಸಾರಜನಕ ಮತ್ತು ರಂಜಕ ಮತ್ತು ಪೊಟ್ಯಾಷನ್ನು ಕೊಡಬೇಕು ಅಂತ ಇರುತ್ತೆ. ನಾವೇನು ಮಾಡ್ತೀವಿ, 25 kg ಎಲ್ಲ 30 kg ಜಾಸ್ತಿ ಹಾಕ್ತೀವಿ, ಇದು ಒಂದು 60 kg ಜಾಸ್ತಿ ಹಾಕ್ತೀವಿ, ಇನ್ನು 30 kg ಜಾಸ್ತಿ ಹಾಕ್ತೀವಿ. ಆವಾಗ ಏನಾಗುತ್ತೆ ಅಂದರೆ ನಮಗೆ ಎಷ್ಟು ಬೇಕು ಆಹಾರ ಅಷ್ಟು ತೊಗೊಂಡ್ರೆ ಬೆಳೆಗಳು ಸೂಕ್ತವಾಗಲಿ ಬರಲಿಕ್ಕೆ ಸಾಟ. ನಾವು ಅದನ್ನು ಮೀರಿ ರಾಸಾಯನಿಕ ಗೊಬ್ಬರಗಳನ್ನು ಕೊಟ್ಟದಲ್ಲಿ ನೀವು ಬೆಳೆಯಲ್ಲಿ ಪರಿಣಾಮವನ್ನು ಕಂಡು ಬರ್ತದೆ ಅಂತ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನನ್ನ ರೈತ ಬಾಂಧವರೇ. ಅಂದರೆ ನಮ್ಮ ರೈತರು ಮಣ್ಣಿನ ಪರೀಕ್ಷೆ ಮಾಡಿಸಿಬಿಟ್ಟು ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಯಾವ್ಯಾವ ಪೋಷಕಾಂಶಗಳು ಎಷ್ಟೆಷ್ಟು ಕೊಡಬೇಕಂತ ನಿಮ್ಮಂಥ ವಿಜ್ಞಾನಿಗಳಿಗೆ ಕೇಳ್ಕೊಂಬಿಟ್ಟು ಕೊಡೋದು ಹೆಚ್ಚು ಅನುಕೂಲ ಅಂತೀರ. ಸೊ ನೀವು ಯಾವುದೇ ಬೆಳೆಯನ್ನು ನೀವು ಹಾಕಬೇಕು ನಿಮ್ಮ ತೋಟದಲ್ಲಿ ಅಂದರೆ ಮಣ್ಣಿನ ಪರೀಕ್ಷೆ ಮತ್ತು ನೀರಿನ ಪರೀಕ್ಷೆಯನ್ನು ಕೂಡ ಮಾಡಬೇಕಾಗ್ತದೆ. ಇದು ನಮ್ಮ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಕತ್ತೆಗೆಲೆಯ ಫಾರ್ಮಲ್ಲಿ ನಾವು ಮಾಡಿಕೊಡ್ತಿದ್ದೇವೆ. ಮಣ್ಣಿನ ಪರೀಕ್ಷೆ ಮಾಡಲಿಕ್ಕೆ 100 rupees ಚಾರ್ಜಸ್ನ ನಾವು ಮಾಡ್ತೀವಿ ಮತ್ತು ನೀರಿನ ಪರೀಕ್ಷೆ ಮಾಡಲಿಕ್ಕೆ ಕೂಡ 100 rupees ಚಾರ್ಜನ್ನು ಮಾಡ್ತೀವಿ ಮತ್ತು ಮಣ್ಣು ಮತ್ತು ನೀರು ಪರೀಕ್ಷೆ ಮಾಡಲಿಕ್ಕೆ ನಮಗೆ ಏನಿಲ್ಲ ಅಂದರೂ ಸುಮಾರು ಒಂದು 15 ದಿನಗಳ ಕಾಲ ನಾವು ಟೈಮ್ನ ತೊಗೊಳ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮನ್ನೆ ರೈತ ಬಾಂಧವರೇ. ನೀವು ಜೈವಿಕ ಗೊಬ್ಬರಗಳನ್ನು ಉಪಯೋಗಿಸಬೇಕು ನಿಮ್ಮ ತೋಟದಲ್ಲಿ ಅಂದರೆ ಮಣ್ಣು ಪರೀಕ್ಷೆ ಮಾಡಿಸಿದ ನಂತರ ಯಾವ ಜೈವಿಕ ಗೊಬ್ಬರಗಳನ್ನು ನಿಮ್ಮ ತೋಟದಲ್ಲಿ ಹಾಕಬೇಕು, ಯಾವ ಬೆಳೆಗೆ ಹಾಕಬೇಕು, ಯಾವ ಬೆಳೆಗೆ ಯಾವ ಜೈವಿಕ ಗೊಬ್ಬರಗಳನ್ನು ಹಾಕಬೇಕು ಅನ್ನೋದು ತಿಳಿದು ನೀವು ತೋಟಕ್ಕೆ ಉಪಯೋಗಿಸಿದಾದರೆ ನೀವು ಒಳ್ಳೆ ಉತ್ತಮ ಇಳುವರಿಯನ್ನು ಕೂಡ ನೀವು ಕಂಡುಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ನೀವು ಹೇಳಿದ್ರೆ ಜೈವಿಕ ಗೊಬ್ಬರಗಳು, ಈಗ ಜೈವಿಕ ಗೊಬ್ಬರಗಳು 1 liter ಇದೆಯಪ್ಪ, ನಾವು ದೊಡ್ಡ ಪ್ರಮಾಣದಲ್ಲಿ ಸಿಂಪಡಣೆ ಮಾಡಬೇಕು, ದೊಡ್ಡ ಪ್ರಮಾಣದಲ್ಲಿ ಉಪಯೋಗಿಸ್ಬೇಕಂದ್ರೆ ಅದನ್ನ ಯಾವ ರೀತಿ ಮಾಡಬೇಕು? ಒಂದು ಉದಾಹರಣೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಟ್ರೈಕೋಡರ್ಮಾ ವಿರಿಡೆ, ಇದು ಒಂದು ಜೈವಿಕ ಗೊಬ್ಬರ ಅಂದ್ಕೊಳ್ಳಿ. ಸೊ ಟ್ರೈಕೋಡರ್ಮಾ ವಿರಿಡೆಯನ್ನು ನೀವು ಒಂದು ದ್ರವ ರೂಪದಲ್ಲಿ 1 liter ನೀವು ಅಂಗಡಿಯಲ್ಲಿ ಹೋಗಿ ಪರ್ಚೇಸ್ ಮಾಡ್ತೀರಿ. ಸೊ ನೀವು 1 liter ಜೈವಿಕ ಗೊಬ್ಬರವನ್ನು 100 kg FIM ಅಂತ ಏನು ಕರಿತೀವಿ, ಫಾರ್ಮೆಡ್ ಮೆನ್ಯೂರ್, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಆ 1 liter ದ್ರವ ರೂಪದಲ್ಲಿರುವಂಥ ಜೈವಿಕ ಗೊಬ್ಬರವನ್ನು 100 kg FIMನಲ್ಲಿ ಚೆನ್ನಾಗಿ ಮಿಶ್ರಣ ಮಾಡಿ ಅದನ್ನು 1 ದಿನಗಳ ಕಾಲ ನೆರಳಿನಲ್ಲಿ ಒಣಗಿಸಬೇಕಾಗ್ತದೆ. ಅದಾದ ನಂತರ ಅಲ್ಲಿ ಆ ಗೊಬ್ಬರದ ಮೇಲೆ ಶಿಲೀಂಧ್ರನಾಶಕ ಬೆಳವಣಿಗೆ ಆಗಿರುತ್ತದೆ, ಅದನ್ನು ನೀವು ಕಾಣಬಹುದು. ಮತ್ತು ನೀವು ಯಾವುದೇ ರೀತಿಯಾದ ಜೈವಿಕ ಗೊಬ್ಬರಗಳನ್ನು ನೆರಳಿನಲ್ಲಿ ಒಣಗಿಸಿ ಅದ ನಂತರ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಜಾಸ್ತಿ ಫಾರ್ಮೆಡ್ ಮನೇರಿ ಏನು ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಅಂತ ಅದರಲ್ಲಿ ನೀವು ಮಿಶ್ರಣ ಮಾಡಿದ್ರೆ ಸೂಕ್ತ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದ ನಂತರ ನೀವು ಕೊಟ್ಟಿಗೆ ಗೊಬ್ಬರ ಜೊತೆಯಲ್ಲಿ ಮಿಶ್ರಣ ಮಾಡಿ ನೀವು ಎಷ್ಟು ಎಕರೆಗೆ ಬೇಕು ಕೊಟ್ಟಿಗೆ ಗೊಬ್ಬರ, ಸಪೋಸ್ ಈಗ 1 acre 8 tons ಇರುತ್ತೆ, ಅಷ್ಟಕ್ಕೆ ಮಿಶ್ರಣ ಮಾಡಿ ನೀವು ಬೆಳೆಗಳಿಗೆ ಹಾಕೋದು ಸೂಕ್ತ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ ಕೊನೆಯದಾಗಿ ನಮ್ಮ ರೈತ ಬಾಂಧವರು ಈ ಜೈವಿಕ ಗೊಬ್ಬರಗಳನ್ನ ಬಳಕೆ ಮಾಡೋದ್ರಿಂದ ಸಾಕಷ್ಟು ಅನುಕೂಲ ಇದೆ ಅಂತೀರ? ಅನುಕೂಲ ಅನ್ನೋದು ನಾನು ಮೊದಲನೇ ಹೇಳಿದ್ದೀನಿ ನೋಡಿ, ವಾತಾವರಣದಲ್ಲಿ ಸಿಗುವಂಥ 78% ಸಾರಜನಕವನ್ನು ನಾವು ಉಪಯೋಗಿಸಿಕೊಂಡು ಈ ಶಿಲೀಂಧ್ರನಾಶಕ ಶೇಕಡ 50% ನೀವೇನು ರಾಸಾಯನಿಕ ಗೊಬ್ಬರಗಳ ಮುಖಾಂತರ ಸಾರಜನಕವನ್ನು ಬೆಳೆಗಳಿಗೆ ಕೊಡ್ತೀರಿ, ಅದನ್ನು ನೀವು ಕಡಿಮೆ ಪ್ರಮಾಣದಲ್ಲಿ ಕೊಟ್ಟರೂ ಕೂಡ ಬೆಳೆಗಳು ಚೆನ್ನಾಗಿ ಬರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸಿ ಜೈವಿಕ ಗೊಬ್ಬರಗಳು ಮತ್ತು ಸಾವಯವ ಗೊಬ್ಬರಗಳಿಗೆ ಜಾಸ್ತಿ ಒತ್ತನ್ನು ನೀಡಲಿಕ್ಕೆ ನಾನು ಮಾನ್ಯ ರೈತ ಬಂಧುಗಳಲ್ಲಿ ಕೇಳಿಕೊಳ್ತೇನೆ. ಸುಮಾರು ಇಳುವರಿ 15-20% ನೀವು ಕಾಣಬಹುದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಮಾನ್ಯ ರೈತ ಬಂಧವರೇ. ಸರ್, ಈಗ ಈ ಜೈವಿಕ ಗೊಬ್ಬರಗಳ ಬಳಕೆ ಬಗ್ಗೆ ನಮ್ಮ ರೈತ ಬಂಧುವರಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡ್ಬೋದು ಸರ್? ನೀವು ನನ್ನ ಫೋನ್ ನಂಬರ್ನ ಕೊಡ್ತೀನಿ, ನನ್ನ ಫೋನ್ ನಂಬರ್ ಹೇಳ್ಬಿಟ್ಟು ತಗೊಳ್ಳಿ. 9956581701. ರೈತ ಬಂಧವರೇ, ಇದು ಕತ್ತಲಗೆರೆ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಬೇಸಾಯ ತಜ್ಞರಾದ ಜ್ಞಾನೇಶ್ ಸರ್ ಅವರ ಮೊಬೈಲ್ ಸಂಖ್ಯೆ 9986581701. ಬಹಳ ಸಂತೋಷ ಸರ್, ಇದುವರೆಗೂ ಈ ಕೃಷಿಯಲ್ಲಿ ಜೈವಿಕ ಗೊಬ್ಬರಗಳ ಬಳಕೆ ಬಗ್ಗೆ ನಮ್ಮ ರೈತ ಬಂಧುಗಳು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಎಲ್ಲ ಅನುಕೂಲಗಳನ್ನ ನಮ್ಮ ರೈತ ಬಂಧುಗಳು ಪಡ್ಕೊಳ್ಳಿ. ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೂ ಕೃಷಿಯಲ್ಲಿ ಜೈವಿಕ ಗೊಬ್ಬರಗಳ ಬಳಕೆ ಕುರಿತು ಚನ್ನಗಿರಿ ತಾಲೂಕು ಕತ್ತಲಗೆರೆ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಬೇಸಾಯ ತಜ್ಞರಾದ ಎಎಸ್ ಜ್ಞಾನೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಅಬ್ ಹರ್ ಘರ್ ಕಿ ಛತ್ ಪರ್ ಶಾನ್ ಸೆ ಫಹರೇಗಾ ತಿರಂಗಾ, ಗುನ್ಗುನಾಯೇ ಜಾಯೆಂಗೆ ನವ ವಿಕಾಸ್ ಕೆ ಗೀತ್, ಆನ್ ಬಾನ್ ಶಾನ್ ಕಾ ಪ್ರತೀಕ ರಾಷ್ಟ್ರಧ್ವಜ ತಿರಂಗಾ. ಆಯ್ಯೆ ಆಜಾದಿ ಕೆ ಅಮೃತ ಮಹೋತ್ಸವ ಕೆ ಪಾವನ ಅವಸರ ಪರ್ ಇಸ್ ಸ್ವಾಧೀನತಾ ದಿವಸ ಹರ್ ಘರ್ ಫಹರಾತೆ ಹೈ ತಿರಂಗಾ ಔರ್ ಲೇತೆ ಹೈ ಭವ್ಯ ಔರ್ ಸಶಕ್ತ ಭಾರತ ಕೆ ನಿರ್ಮಾಣ ಕಾ ಸಂಕಲ್ಪ. ಆಯ್ಯೆ ಹರ್ ಘರ್ ಫಹರಾಯೆ ತಿರಂಗಾ. ಇದೀಗ ಒಂದು ಜನಪದ ಗೀತೆಯನ್ನು ಕೇಳಿ ಬರೋಣ. ಪಂಚಮಿ ಹಬ್ಬಕ ಕರಿಯಾಕಂತ ಯಾಕ ಬರಲಿಲ್ಲ ಅಣ್ಣ, ಯಾಕ ಬರಲಿಲ್ಲ ಪಂಚಮಿ ಹಬ್ಬಕ ಕರಿಯಾಕಂತ ಯಾಕ ಬರಲಿಲ್ಲ ಅಣ್ಣ, ಇನ್ನೂ ಬರಲಿಲ್ಲ ಬಂದ ಮ್ಯಾಲ ಬದಲಾದ ನನ್ನ ಅಣ್ಣ ಹಿಂಗಾದ, ಎತ್ತಿ ಮುದ್ದಾಡಿ ಬೆಳೆಸಿದ ಪ್ರೀತಿಯ ತಂಗಿನ ಮರತೋದ ಅಣ್ಣ ನನ್ನ ಮರತೋದ, ಅತ್ತಿಗೆ ಓದುವ ಕುಂಗಿಯ ನಾದಕ್ಕೆ ನಾಗನ ಮರ್ಯಾದ ಅಣ್ಣ ನನ್ನ ಮರತೋದ, ಹೆಂಡತಿ ಸರಗಿನ ಹಿಂದೆ ಸುತ್ತುವ ಗುಲಾಮ ಗಂಡಾದ ಅಣ್ಣ ಗುಲಾಮನಾಗ, ಪಂಚಮಿ ಹಬ್ಬಕ ಕರಿಯಾಕಂತ ಯಾಕ ಬರಲಿಲ್ಲ ಅಣ್ಣ, ಇನ್ನೂ ಬರಲಿಲ್ಲ ಪಂಚಮಿ ಹಬ್ಬಕ ಕರಿಯಾಕಂತ ಯಾಕ ಬರಲಿಲ್ಲ ಅಣ್ಣ, ಇನ್ನೂ ಬರಲಿಲ್ಲ. ನನ್ನ ತಾಯಿಯ ಮನೆಯಾಗ ನನ್ನ ತೌರಿನ ಸಿರಿಯಾಗ, ತುಪ್ಪದೊಳಗ ಕೈ ತೊಳೆಯುತ್ತಲಿದ್ದೆ ನನ್ನ ತೌರಿನಾಗ ನನ್ನ ತಾಯಿಯ ಮನೆಯಾಗ, ಅಣ್ಣನ ಪ್ರೀತಿಯಲ್ಲಿ ನಲೆಯುತ್ತ ಬೆಳೆದೆ ಅಣ್ಣನ ತೋಳಾಗ ನನ್ನ ಅಣ್ಣನ ತೋಳಾಗ, ಇಂಥ ನಾನು ಹಳದಿನಲ್ಲ ಗಂಡನ ಮನೆಯಾಗ ನನ್ನ ಅತ್ತೆ ಕೈಯಾಗ, ಪಂಚಮಿ ಹಬ್ಬಕ ಕರಿಯಾಕಂತ ಯಾಕ ಬರಲಿಲ್ಲ ಅಣ್ಣ, ಯಾಕ ಬರಲಿಲ್ಲ ಪಂಚಮಿ ಹಬ್ಬಕ ಕರಿಯಾಕಂತ ಯಾಕ ಬರಲಿಲ್ಲ ಅಣ್ಣ, ಇನ್ನೂ ಬರಲಿಲ್ಲ. ಬದುಕು ನಾನೇ ಎತ್ತಿನ ಹಾಂಗ ದುಡಿಬೇಕಾ, ಎಲ್ಲ ಕೆಲಸ ಮಾಡಬೇಕಾ, ಅತ್ತೆ ನಾದಿನಿ ಭಾವ ಮೈದು ನರ ಬಟ್ಟೆ ಒಗಿಬೇಕಾ, ಹೊಳೆಯಾಗ ನೀರ ತರಬೇಕಾ, ತಲೆ ಸುತ್ತಿ ಬಂದ ಕುಂತರು ಕೆಟ್ಟ ಬೈಗಳ ಪಡಿಬೇಕಾ, ನಾನು ನೋವನ್ನುಂಗಬೇಕಾ, ಸ್ವಲ್ಪ ದಿನ ನಾ ನೆಮ್ಮದಿ ಕಾಣಾಕ ತೋರಿಗೆ ಬರಬೇಕು, ನನ್ನ ತೋರ ನೋಡಬೇಕು, ಪಂಚಮಿ ಹಬ್ಬಕ ಕರಿಯಾಕಂತ ಯಾಕ ಬರಲಿಲ್ಲ ಅಣ್ಣ, ಯಾಕ ಬರಲಿಲ್ಲ, ಪಂಚಮಿ ಹಬ್ಬಕ ಕರಿಯಾಕಂತ ಯಾಕ ಬರಲಿಲ್ಲ ಅಣ್ಣ, ಇನ್ನೂ ಬರಲಿಲ್ಲ. ಪತಿರಾಯ ದೊಡ್ಡ ನಾದಿನಿಯ ಹಬ್ಬಕ್ಕೆ ಕರೆ ತಂದ, ಪಂಚಮಿ ಹಬ್ಬಕ್ಕೆ ಕರೆ ತಂದ, ಹೊಸ ಸೀರೆ ಜರತಾರಿ ರವಿಕೆ ತಂದಾನು ಊರಿನಿಂದ, ತಂಗಿಗೆ ಪ್ರೀತಿಯಿಂದ ಹರಿದ ಸೀರೆ ಹಸಿದು ಕುಂತೆನಲ್ಲ, ಪಂಚಮಿ ಹಬ್ಬಕ ಕರಿಯಾಕಂತ ಯಾಕ ಬರಲಿಲ್ಲ ಅಣ್ಣ, ಯಾಕ ಬರಲಿಲ್ಲ, ಪಂಚಮಿ ಹಬ್ಬಕ ಕರಿಯಾಕಂತ ಯಾಕ ಬರಲಿಲ್ಲ ಅಣ್ಣ, ಇನ್ನೂ ಬರಲಿಲ್ಲ. ನಗ್ತಾರೋ ನನ್ನ ಅಣಕಿಸಿ ನಗ್ತಾರೋ, ನನ್ನ ಮನಸ್ಸಿಗೆ ನೋವಾಗುವಾಂಗ ಚುಚ್ಚಿಕೊಳ್ಳುತ್ತಾರೋ, ಮನಸ್ಸಿಗೆ ನೋವ ಮಾಡುತ್ತಾರೋ, ನಾದಿನಿ ಮೈದನ ಮಾವ ಗಂಡ ಕೂಡಿ ತೌರನ ಬೈತಾರೋ, ನನ್ನ ಅವ್ವನ ಜರಿತಾರೋ, ಹೆಂಗ ತಡೆಯಲೋ ನಣ್ಣಯ್ಯ ನಿನ್ನ ಬೈಯುತ್ತಾರೋ, ಜೊತೆಯಾಗ ನನ್ನು ಬೈಯುತ್ತಾರೋ, ಪಂಚಮಿ ಹಬ್ಬಕ ಕರಿಯಾಕಂತ ಯಾಕ ಬರಲಿಲ್ಲ ಅಣ್ಣ, ಯಾಕ ಬರಲಿಲ್ಲ, ಪಂಚಮಿ ಹಬ್ಬಕ ಕರಿಯಾಕಂತ ಯಾಕ ಬರಲಿಲ್ಲ ಅಣ್ಣ, ಇನ್ನೂ ಬರಲಿಲ್ಲ. ತುಂಬಿದೆ ನನ್ನ ಮನಸಾಗ ಅಣ್ಣ, ಬಾರೋ ನೀ ಬೇಗ, ನಿನ್ನ ಕರುಳಿನ ಕುಡಿಯ ಮುತ್ತಿಸೋ ಆಸೆ ಎದೆಯೊಳಗ ಅಣ್ಣ, ಬಾರೋ ನೀ ಬೇಗ, ನಾ ಬಸಿರಾದ ಸುದ್ದಿಯ ತಿಳಿಸುವ ಆತರ ನನ್ನೊಳಗ ಅಣ್ಣ, ಬಾರೋ ನೀ ಬೇಗ, ನಿನ್ನ ಕೊರಳಿಗೆ ತೆಕ್ಕೆ ಬೀಳುವ ಬಯಕೆ ಮನದೊಳಗ ಅಣ್ಣ, ಬಾರೋ ನೀ ಬೇಗ, ಪಂಚಮಿ ಹಬ್ಬಕ ಕರಿಯಾಕಂತ ಯಾಕ ಬರಲಿಲ್ಲ ಅಣ್ಣ, ಯಾಕ ಬರಲಿಲ್ಲ, ಪಂಚಮಿ ಹಬ್ಬಕ ಕರಿಯಾಕಂತ ಯಾಕ ಬರಲಿಲ್ಲ ಅಣ್ಣ, ಇನ್ನೂ ಬರಲಿಲ್ಲ. ಮತ್ತೊಂದು ಜನಪದ ಗೀತೆಯನ್ನು ಕೇಳಿ ಬರೋಣ. ಪಂಚಮಿ ಹಬ್ಬ ಬಂತು ಬಾ ನನ್ನ ತಂಗಿ ತವರಿಗೆ, ಪಂಚಮಿ ಹಬ್ಬ ಬಂತು ಬಾ ನನ್ನ ತಂಗಿ ತವರಿಗೆ. ನೀ ಹುಟ್ಟಿ ಬೆಳೆದ ಊರಿಗೆ, ನೀ ಹುಟ್ಟಿ ಬೆಳೆದ ಊರಿಗೆ, ಹಾಲು ಎರಿಯಾಕ ದೇವರಿಗೆ. ಮಿಂಚಿ ಹೋದಳು ಅವ್ವಾ ಏನಂತ ಬರಲು ತವರಿಗೆ, ಮಿಂಚಿ ಹೋದಳು ಅವ್ವಾ ಏನಂತ ಬರಲು ತವರಿಗೆ. ತಂಗಿಯ ಪ್ರೀತಿ ಬಹು ನಿನಗೆ, ತಂಗಿಯ ಪ್ರೀತಿ ಬಹು ನಿನಗೆ, ಅತ್ತಿಗೆ ಅಧಿಕಾರ ಮನೆಗೆ. ಪಂಚಮಿ ಹಬ್ಬ ಬಂತು ಬಾ ನನ್ನ ತಂಗಿ ತವರಿಗೆ. ಮಿಂಚಿ